60% ರೋಗಗಳು ಪ್ರಾಣಿಗಳ ಮೂಲಗಳನ್ನು ಹೊಂದಿವೆ. ಇವುಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಜುನೋಸಸ್ ಅಂತೀವಿ. ಮನುಷ್ಯನ ಒಟ್ಟಾರೆ ರೋಗಗಳ 60%. ಆಮೇಲೆ ಇತ್ತೀಚೆಗೆ ಕಾಣಿಸಿಕೊಳ್ತಕ್ಕಂತಹ ಮನುಷ್ಯನ ರೋಗಗಳನ್ನ ನಾವು ನೋಡೋದಾದ್ರೆ ಇವುಗಳಲ್ಲಿ 75% ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಾಗಿವೆ. ಇನ್ನು ಮನುಷ್ಯರನ್ನ ಸಾಯಿಸ್ತಕ್ಕಂತಹ ರೋಗಗಳನ್ನು ನೋಡೋದಾದ್ರೆ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಸುಮಾರು 16% ಒಟ್ಟಾರೆ ಮನುಷ್ಯನ ಸಾವಿನಲ್ಲಿ ಇವುಗಳ ಒಂದು ಪ್ರಮಾಣ ಇದೆ. ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ಪರಿಣಾಮಗಳೇನು ಸರ್? ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ಪರಿಣಾಮಗಳನ್ನ ನಿಖರವಾಗಿ ನಾವು ಒಂದೇ ಅಳತೆಯ ಮುಖಾಂತರ ಪರಿಗಣಿಸಲಿಕ್ಕೆ ಆಗುದಿಲ್ಲ. ಈಗ ಒಂದು ಮಾನಸಿಕ ವ್ಯಥೆ ಏನಿರ್ತದೆ ಇದನ್ನ ನಾವು ಆರ್ಥಿಕತೆಯ ಅಥವಾ ಮಾನಿಟರಿ ಟರ್ಮ್ಸ್ ಅಲ್ಲಿ ಅಳಿಲಿಕ್ಕೆ ಆಗೋದಿಲ್ಲ. ಆದಾಗ್ಯೂ ಸಹ ಯಾವುದೇ ಒಂದು ದೇಶದ ಅಥವಾ ವಿಶ್ವದ ಆರ್ಥಿಕತೆಯ ಮೇಲೆ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅತಿಯಾದ ನಷ್ಟವನ್ನ ಬೀರ್ತವೆ. ವೈಯಕ್ತಿಕ ನೆಲೆಯಲ್ಲಿ ಆಗ್ಬಹುದು, ಈ ಒಂದು ಕೌಟುಂಬಿಕ ನೆಲೆಯಲ್ಲಿ ಆಗಿರ್ಬಹುದು, ರಾಜ್ಯ ಅಥವಾ ದೇಶದ ನೆಲೆಯಲ್ಲಿ ಆಗಿರ್ಬಹುದು, ಅಥವಾ ಇಡೀ ವಿಶ್ವವನ್ನೇ ಒಂದು ಕುಟುಂಬ ಅಂತ ನೋಡಿದ್ರೆ ಒಟ್ಟಾರೆ ಆರ್ಥಿಕತೆಯ ಮೇಲೆ, ಸಾಮಾಜಿಕ ಜೀವನದ ಮೇಲೆ ಮತ್ತು ವೈಯಕ್ತಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತವೆ. ಈ ಒಂದು ರೋಗಗಳು ಪ್ರಮುಖವಾಗಿ ರೋಗೋದ್ರೇಕಗಳಾಗಿ ಅಂದ್ರೆ ಎಪಿಡೆಮಿಕ್ಸ್ ಅಥವಾ ಪ್ಯಾಂಡಮಿಕ್ಸ್, ಜಾಗತಿಕವಾಗಿ ರೋಗೋದ್ರೇಕ ಆದ್ರೆ ನಾವು ಅದಕ್ಕೆ ಪ್ಯಾಂಡಮಿಕ್ ರೋಗ ಅಂತೀವಿ. ಈಗ ನಾವು ಕೋವಿಡ್ ನಲ್ಲಿ ಈ ಒಂದು ಹಂತದಲ್ಲಿದೆ, ಪ್ಯಾಂಡಮಿಕ್ ಹಂತದಲ್ಲಿದೆ. ಇಂಥ ಒಂದು ರೋಗೋದ್ರೇಕಗಳು ಬಂದಾಗ ಸಾಮಾಜಿಕ ಜೀವನ, ಆರ್ಥಿಕ ಜೀವನ ಅಷ್ಟೇ ಅಲ್ಲದೆ ಪರ್ಯಟನ ಮೇಲೆ ಜನರನ್ನ ಮತ್ತು ಪ್ರಾಣಿಗಳನ್ನ ಉಳಿಸಲಿಕ್ಕೆ ನಾವು ಮಾಡ್ತಕ್ಕಂತ ಖರ್ಚು ಇತ್ಯಾದಿ ಖರ್ಚುಗಳನ್ನ ನಾವು ನೋಡಿದ್ರೆ ಅನೇಕ ರೀತಿಯಲ್ಲಿ ಆರ್ಥಿಕ ನಷ್ಟಗಳನ್ನು ಉಂಟು ಮಾಡ್ತವೆ. ನಾವು ಇತಿಹಾಸವನ್ನ ಸ್ವಲ್ಪ ಮೆಲುಕು ಹಾಕೋದಾದರೆ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ಬಗ್ಗೆ 2002 ಮತ್ತು 2004 ಮಧ್ಯೆ ಕಾಣಿಸಿಕೊಂಡಂತಹ ಈ ಸಾರ್ಸ್ ರೋಗ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಏನಂತೀವಿ, ಈ ಒಂದು ರೋಗ ಚೈನಾ, ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್ ದೇಶಗಳಲ್ಲಿ ಹರಡಿ ವಿಶ್ವಕ್ಕೆ ಸುಮಾರು 30-50 ಬಿಲಿಯನ್ ಡಾಲರ್ ನಷ್ಟು ನಷ್ಟವನ್ನು ಮಾಡಿತು. ಅದೇ ರೀತಿಯಾಗಿ ನಂತರ ಬಂದಂತಹ ಒಂದು 2004-08 ಬಂದಂತಹ H5N1 ಪ್ರಭೇದದ ಒಂದು ಇನ್ಫ್ಲೂಯೆನ್ಸಾ ವೈರಸ್ ವಿಶ್ವದಾದ್ಯಂತ ಸರ್ವವ್ಯಾಪಿಯಾಗಿ ಅದು ಕೂಡ ಒಂದು 30 ಬಿಲಿಯನ್ ಡಾಲರ್ ನಷ್ಟು ನಷ್ಟವನ್ನು ಮಾಡಿತು. ತದನಂತರದಲ್ಲಿ ಬಂದಂತಹ H1N1 ಪ್ರಭೇದ ಇನ್ಫ್ಲೂಯೆನ್ಸಾ ವೈರಸ್ 2007-10 ನಡುವೆ 45-55 ಬಿಲಿಯನ್ ಡಾಲರ್ ನಷ್ಟು ಜಾಗತಿಕ ನಷ್ಟವನ್ನು ಮಾಡಿತು. ಅದೇ ರೀತಿ ಆಫ್ರಿಕಾದಲ್ಲಿ ಬಂದಂತಹ 2012-16 ಬಂದಂತಹ ಎಬೋಲಾ ರೋಗ 30-33 ಬಿಲಿಯನ್ ನಷ್ಟ. ಆಮೇಲೆ ಈಗ ತಾವು ಇರ್ತಕ್ಕಂಥ 2019 ಮತ್ತು ಈಗ 20 ನಡೀತಕ್ಕಂಥ ಈ ಕೋವಿಡ್ ರೋಗ ಜಾಗತಿಕವಾಗಿ 100+ ರಾಷ್ಟ್ರಗಳನ್ನ ಹಬ್ಬಿ 1,000+ ಬಿಲಿಯನ್ ನಷ್ಟು ನಷ್ಟವನ್ನ ಮಾಡ್ತಾ ಇದೆ. ಜಾಗತಿಕವಾಗಿ ರೋಗೋದ್ರೇಕಗಳನ್ನು ಉಂಟು ಮಾಡಿ ಮನುಕುಲಕ್ಕೆ ಘಾತಕವಾದಂತಹ ರೋಗ ಕೋವಿಡ್-19 ಅಂತ ಈಗ ಜನಜನಿತವಾಗಿದೆ. ಆದರೆ ಈ ಹಿಂದೆನೂ ಕೂಡ ಮನುಕುಲಕ್ಕೆ ಘಾತಕವಾದಂತಹ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ನಮ್ಮಲ್ಲಿ ಬಂದ ನಿದರ್ಶನ ಇದೆಯಾ? ಇದ್ರೆ ಏನು, ವಿವರವಾಗಿ ಹೇಳಬಹುದಾ? ಧನ್ಯವಾದಗಳು ಸರ್, ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ ನಾವೆಲ್ಲ ಬಹಳ ಮಾನಸಿಕವಾಗಿ ಕುಗ್ಗಿಬಿಟ್ಟಿದ್ದೇವೆ ಕೋವಿಡ್ನ ಕೇಳಿ ಕೇಳಿ ಕೇಳಿ. ಇದು ಕೋವಿಡ್ ಒಂದೇ ಅಲ್ಲ, ಇತಿಹಾಸವನ್ನು ನೀವು ಸ್ವಲ್ಪ ಮೆಲುಕು ಹಾಕಿದಾಗ ಈ ರೀತಿಯ ನಾನಾ ರೋಗಗಳು ನಾನಾ ಸಂದರ್ಭದಲ್ಲಿ ಬಂದು ಒಕ್ಕರಿಸಿ ಮನುಕುಲಕ್ಕೆ ಘಾತಕವಾದಂತಹ ಪರಿಣಾಮವನ್ನ ಬೀರಿದವೆ. ಈಗ ಇದು ಯಾಕೆ ಹೀಗೆ ಆಗ್ತದೆ ಅಂತ ಸ್ವಲ್ಪ ನಾವು ವಿಚಾರ ಮಾಡೋದಾದ್ರೆ, ಮನುಷ್ಯನ ವಿಕಸನವನ್ನ ನೋಡುವುದಾದ್ರೆ ಅದು ಮನುಷ್ಯನ ವಿಕಸನ ಇತರೆ ಜೀವಿಗಳ ಜೊತೆಯಾಗಿಯೇ ವಿಕಸನ ಆಯಿತು. ಮನುಷ್ಯನ ವಿಕಾಸ ಆದಂಗೆ ಈ ಒಂದು ಹಾನಿಕಾರಕ ರೋಗಾಣುಗಳು ಜೀವಾಣುಗಳು ತಮ್ಮದೇ ಆದ ಪ್ರಮಾಣದಲ್ಲಿ ಹೊಂದಿಕೊಂಡು ಮಾರ್ಪಾಡು ಹೊಂದಿ ತದನಂತರದಲ್ಲಿ ಮನುಷ್ಯನಲ್ಲಿ ರೋಗ ಮಾಡಿದ್ದುಂಟು. ಈಗ ನಾವು ಜಾಗತಿಕವಾಗಿ ರೋಗೋದ್ರೇಕ ಮಾಡಿದಂತ ಪ್ಯಾಂಡಮಿಕ್, ಗ್ಲೋಬಲ್ ಪ್ಯಾಂಡಮಿಕ್ ಮಾಡಿದಂತ ಒಂದು ಸ್ವಲ್ಪ ರೋಗಗಳನ್ನು ನಾವು ಮೆಲುಕು ಹಾಕೋದಾದ್ರೆ 1918 ಬಂದಂತ ಈ ಒಂದು H1N1 ಸ್ಪ್ಯಾನಿಷ್ ಫ್ಲೂ ಇಡೀ ಜಗತ್ತಿನ 50% ಬಾಧಿಸಿತ್ತು. ಈ ಒಂದು ರೋಗ ಸುಮಾರು 30-50 ಮಿಲಿಯನ್, ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, 30-50 ಮಿಲಿಯನ್ ಮನುಷ್ಯರ ಸಾವನ್ನ ಮಾಡಿತ್ತು. ತದನಂತರ ಏಷ್ಯನ್ ಫ್ಲೂ ಅನ್ನೋದು 1957 ಬಂದು H2N2 ಅನ್ನುವಂತ ಒಂದು ಇನ್ಫ್ಲೂಯೆನ್ಸಾ ವೈರಸ್ನ ಪ್ರಭೇದ 70,000 ಜನರನ್ನ ಸಾಯಿಸಿತು. 1968 ಬಂದಂತಹ ಹಾಂಗ್ಕಾಂಗ್ ಫ್ಲೂ H3N2 ಅನ್ನುವಂತಹ ಪ್ರಭೇದ ಸುಮಾರು 1 ಮಿಲಿಯನ್ ಜನರನ್ನ ಸಾಯಿಸಿತು. ಸೊ ಈಗ ಕೋವಿಡ್ಗಿಂತ ಮೊದಲು 2009 ಬಂದಂತ, ಸುಮಾರು 10 ವರ್ಷಗಳ ಹಿಂದೆ ಬಂದಂತ H1N1 ಮತ್ತೆ ಪ್ರಭೇದ ಮೆಕ್ಸಿಕನ್ ಫ್ಲೂ ಅಂತ ಏನ್ ಹೇಳ್ತೀವಿ, ಅದು ಕೂಡ ಒಂದು 50,000 ಜನರನ್ನ ಬಾಧಿಸಿ ಅದರಲ್ಲಿ ಒಂದು ಸುಮಾರು 20,000 ಜನರನ್ನು ಸಾಯಿಸಿ, ಸೊ ಒಟ್ಟಾರೆಯಾಗಿ ನೋಡುವುದಾದರೆ ಈ ಎಲ್ಲ ಒಂದು ಗ್ಲೋಬಲ್ ಪ್ಯಾಂಡಮಿಕ್ ರೋಗಗಳು ಸಾವಿರಾರು ಮಿಲಿಯನ್ ಗಟ್ಟಲೆ ಜನರನ್ನ ಬಾಧಿಸಿ ಅದರಲ್ಲಿ ಸುಮಾರು ಜನರನ್ನ ಸಾಯಿಸಿದ್ದು ಉಂಟು. ಇದು ನಾನು ಪ್ಯಾಂಡಮಿಕ್ ಬಗ್ಗೆ ಹೇಳಿದೆ, ಇನ್ನು ದೇಶಗಳಲ್ಲಿ ನಡೀತಕ್ಕಂಥ ಎಪಿಡೆಮಿಕ್ಗಳ ಬಗ್ಗೆ ಹೇಳಿಲ್ಲ. ಸೊ ಒಂದು ಅಂಕಿಅಂಶದ ಪ್ರಕಾರ ಈ ಒಂದು ಸಾಮಾನ್ಯವಾಗಿ ಬರ್ತಕ್ಕಂಥ ಈ ಫ್ಲೂನಿಂದನೇ ವಾರ್ಷಿಕವಾಗಿ 3-5 ಮಿಲಿಯನ್ ಜನ ಬಳಲ್ತಾರೆ, ಇದರಲ್ಲಿ ಸುಮಾರು 2.5-5 ಲಕ್ಷ ಜನ ಪ್ರತಿ ವರ್ಷ ಸಾಯ್ತಾರೆ. ಬಟ್ ಅವು ಪ್ಯಾಂಡಮಿಕ್ ಆಗಿರೋದಿಲ್ಲ, ಆಯಾ ದೇಶಗಳಲ್ಲಿ ಇರ್ತವೆ. ಆದರೂ ಕೂಡ ಸುಮಾರು ಈ ಒಂದು ರೋಗಗಳು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಆಗಿರ್ತವೆ. ಇನ್ನು ಈ ಇನ್ಫ್ಲೂಯೆಂಜಾ ವೈರಸ್ನಲ್ಲಿ ನಾವು ನೋಡೋದಾದ್ರೆ ಎರಡು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾದ ಇನ್ಫ್ಲೂಯೆಂಜಾ ವೈರಸ್ಗಳಿದ್ದಾವೆ. ಇದರಲ್ಲಿ ಒಂದು ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲಿ ಕಾಣಿಸಿಕೊಂಡಿದೆ, ಅದು ಹಕ್ಕಿ ಜ್ವರ. ಈ ಹಕ್ಕಿ ಜ್ವರ ಇನ್ಫ್ಲೂಯೆಂಜಾ ವೈರಸ್ನಿಂದ ಬರ್ತದೆ. ಈ ಒಂದು ಇನ್ಫ್ಲೂಯೆಂಜಾ ವೈರಸ್ನಲ್ಲಿ ಎರಡು ಪ್ರಭೇದಗಳಿದ್ದಾವೆ, ಒಂದು ಹೈಲಿ ಪೆಥೊಜೆನಿಕ್ ಏವಿಯನ್ ಇನ್ಫ್ಲೂಯೆಂಜಾ, ಇನ್ನೊಂದು ಲೋ ಪೆಥೊಜೆನಿಕ್ ಏವಿಯನ್ ಇನ್ಫ್ಲೂಯೆಂಜಾ. ಈ ಹೈಲಿ ಪೆಥೊಜೆನಿಕ್ ಏವಿಯನ್ ಇನ್ಫ್ಲೂಯೆಂಜಾ ಪಕ್ಷಿಗಳಿಂದ ಪಕ್ಷಿಗಳಿಂದ ಕೋಳಿಗಳಿಂದ ಕೋಳಿಗೆ ಅತಿ ಶೀಘ್ರವಾಗಿ ಹರಡಿ ಅತೀವ ನಷ್ಟವನ್ನು ಮಾಡ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ H5N1 ಹಕ್ಕಿ ಜ್ವರ. ಇನ್ನುಳಿದಂತೆ ಲೋ ಪೆಥೊಜೆನಿಸಿಟಿ ಆರ್ ಲೋ ಪೆಥೊಜೆನಿಕ್ ಏವಿಯನ್ ಇನ್ಫ್ಲೂಯೆಂಜಾ ಪ್ರಭೇದಗಳಂದ್ರೆ H7N9, H9N2, H10N8, ಈ ಎಲ್ಲ ಪ್ರಭೇದಗಳು ಹಕ್ಕಿಗಳಲ್ಲಿ ರೋಗಾಣುಗಳನ್ನು ಮಾಡ್ತವೆ, ಈ ವೈರಾಣುಗಳು. ಈಗ ನಾವು ನಮ್ಮ ದೇಶದಲ್ಲಿ ನೋಡಬೇಕಾದ್ರೆ ಯಾವುದೇ ಒಂದು ದೇಶ ಹಕ್ಕಿ ಜ್ವರದಂತಹ ರೋಗಗಳನ್ನು ಏನಾದರೂ ಹೊಂದಿದರೆ ಅಂತ ಒಂದು ದೇಶಗಳಿಂದ ಉತ್ಪನ್ನಗಳು ರಫ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆಮದು ಮಾಡತಕ್ಕಂತಹ ದೇಶಗಳು ಹಿಂಜರಿತವೆ. ಆಮೇಲೆ ಸಾಮಾಜಿಕ ಜೀವನ ಅಸ್ತವ್ಯಸ್ತಗೊಳ್ತದೆ, ರೈತರಿಗೆ ಹಾನಿಯಾಗ್ತದೆ. ಆಮೇಲೆ ಇಂಥ ಒಂದು ರೋಗ ಕಾರಕಗಳನ್ನು ಹೊಂದಿದಂತಹ ಪಶು ಪಕ್ಷಿಗಳನ್ನು ನಾವು ಸಾಯಿಸಬೇಕಾಗ್ತದೆ. ಇದರಿಂದನೂ ಕೂಡ ಅತೀವ ನಷ್ಟ ಸಾಕುದಾರರಿಗೆ ಆಗೋದರಿಂದ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಮನುಕುಲಕ್ಕೆ ಘಾತಕವೇ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಒಂದರಿಂದ ಹೆಚ್ಚಿನ ಜಾತಿಯ ಪ್ರಾಣಿಗಳನ್ನ ಬಾಧಿಸ್ತವೆ. ಉದಾಹರಣೆಗೆ ಇದನ್ನೇ ನಾವು ಹಕ್ಕಿ ಜ್ವರನ್ನೇ ತಗೊಳ್ಳೋದಾದ್ರೆ, ಈ ಹಕ್ಕಿ ಜ್ವರದ ಒಂದು ರೋಗವನ್ನ ನಾವು ಏನಾದರೂ ಅಭ್ಯಾಸ ಮಾಡಿದರೆ ಇದರ ಒಂದು ಮಿಕ್ಸಿಂಗ್ ಆಗೋದು ಹಂದಿಯಲ್ಲಿ. ಮನುಷ್ಯನಿಗೆ ಏನಾದರೂ ಬರಬೇಕಾದಂತ ಒಂದು ಇನ್ಫ್ಲೂಯೆನ್ಸಾ ವೈರಸ್ಗಳು ನೇರವಾಗಿ ಹಕ್ಕಿಗಳಿಂದ ಮನುಷ್ಯನಿಗೆ ಬರೋದಿಲ್ಲ, ಯಾಕಂದ್ರೆ ಹಕ್ಕಿಗಳಲ್ಲಿ ಇರ್ತಕ್ಕಂಥ ಒಂದು ರಿಷಪ್ರಗಳೇ ಬೇರೆ, ಮನುಷ್ಯನಲ್ಲಿ ಇರ್ತಕ್ಕಂಥ ರಿಷಪ್ರಗಳೇ ಬೇರೆ. ಆದರೆ ಪಿಗ್ ನಲ್ಲಿ ಮನುಷ್ಯ ಮತ್ತು ಇದರ ಒಂದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಮನುಷ್ಯ ಮತ್ತು ಈ ಹಕ್ಕಿಗಳು ಎರಡಕ್ಕೂ ಸೋಂಕಿತಗೊಳ್ತಕ್ಕಂಥ ಒಂದು ರಿಷಪ್ರಗಳಿರ್ತವೆ. ಅದಕ್ಕೆ ಹಂದಿ ಒಂದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಈ ಹಕ್ಕಿ ಜ್ವರ ಮನುಷ್ಯನಿಗೆ ಹರಡೋದನ್ನು ನಾವು ನೋಡಿದರೆ. ಅದಕ್ಕಾಗಿ ನಾವು ಹಂದಿಯನ್ನ ಮಿಕ್ಸಿಂಗ್ ವೆಸಲ್ ಅಂತ ಹೇಳ್ತೀವಿ, ಯಾಕಂದ್ರೆ ಅದರಲ್ಲಿ ಜೆನೆಟಿಕ್ ರಿಅಸಾರ್ಟ್ಮೆಂಟ್ ಆಗ್ತದೆ. ಅದೇ ರೀತಿ ನಾವು ಅಗೇನ್ ಮತ್ತೆ ಇತಿಹಾಸವನ್ನು ಸ್ವಲ್ಪ ಹಿಂದೆ ಮೆಲುಕಾಡಿದರೆ 2004 ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಈ ಒಂದು ರೋಗೋದ್ರೇಕ ಕಂಡುಬಂತು. 63 ರಾಷ್ಟ್ರಗಳಿಗೆ ಈ ಹಕ್ಕಿ ಜ್ವರ ಹರಡಿತು. ಆಮೇಲೆ ನಾನಾ ಖಂಡಗಳು, ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡಗಳು ಇವೆಲ್ಲವುಗಳು ಬಾಧಿಸ್ತು. ವಲಸೆ ಪಕ್ಷಿಗಳು ಬಹಳ ಮಹತ್ವದ ಪಾತ್ರವನ್ನು ಇದರಲ್ಲಿ ವಹಿಸ್ತವೆ. 2003 ಕೂಡ ಮೊದಲು ಚೈನಾದಲ್ಲಿ H7N9 ಅನ್ನುವಂತಹ ಹಕ್ಕಿ ಜ್ವರ ಈ ಕೋಳಿಗಳಲ್ಲಿ ಬಂತು. ಅದು ತದನಂತರದಲ್ಲಿ 100 ಜನರನ್ನ ಸಾಯಿಸ್ತು ಕೂಡ. ಸೊ ಇಂತಹ ಕಾಯಿಲೆಗಳು ಕಾಲಕಾಲಕ್ಕೆ ಬರ್ತಾ ಇರ್ತವೆ. ಆದರೂ ಕೂಡ ಎಲ್ಲಿ ಯಾವಾಗ ಎಷ್ಟು ಪ್ರಮಾಣದಲ್ಲಿ ಬರ್ತವೆ ಅಂತ ನಿಖರವಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಪ್ರಿಡಿಕ್ಷನ್ ಮಾಡೆಲ್ಸ್ ಇದಾವೆ, ಇದ್ರೂ ಕೂಡ ನಾವು ನಿಖರವಾಗಿ ಇಲ್ಲಿಯೇ ಈ ರೋಗ ಬರ್ತದೆ ಅಂತ ಹೇಳಕ್ಕಾಗಲ್ಲ. ಉದಾಹರಣೆಗೆ ಹೇಳಬೇಕಂದ್ರೆ ಈಗ HIV/AIDS ಅಂತ ನಾವೇನ್ ಇವತ್ತು ಮನುಷ್ಯರಲ್ಲಿ ಕಾಣ್ತೀವಿ, ಈ ರೋಗ ಶತಮಾನಗಳ ಹಿಂದೆ, ಸುಮಾರು 100 ಹಿಂದೆ ಆಫ್ರಿಕಾದ ಚಿಂಪಾಂಜಿ ಮತ್ತು ಗೋರಿಲ್ಲಾಗಳ ರೋಗ ಆಗಿತ್ತು. ಇವಾಗ ಮನುಷ್ಯನ ರೋಗ ಆಗಿದೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ ಸದ್ಯಕ್ಕೆ ಜಗತ್ತಿನಲ್ಲಿ ಸುಮಾರು 36 ಮಿಲಿಯನ್ ಜನ ಈ ರೋಗಕ್ಕೆ ತುತ್ತಾಗಿದ್ದಾರೆ. ಸೊ ಈ ಒಂದು ಜಾಗತಿಕ ರೋಗೋದ್ರೇಕಗಳ ಒಂದು ಪ್ರಖರತೆ ಹೆಚ್ಚಾಗಲಿಕ್ಕೆ, ಹೆಚ್ಚಾದ ಗ್ಲೋಬಲೈಸೇಷನ್, ಜನರ ಒಂದು ಈಗ ಗ್ಲೋಬಲ್ ವಿಲೇಜ್ ಅಂತೀವಿ, ಜನರ ಒಂದು ಸಲಿಸಾದ ದೇಶದಿಂದ ದೇಶಕ್ಕೆ ಜಿಗಿಯುವ ಒಂದು ಪ್ರಯತ್ನ, ಆಮೇಲೆ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಆಮೇಲೆ ಜನರು ಸ್ಟ್ರೆಸ್ಡ್ ಇದ್ದಾರೆ, ನಾನಾ ವಿಧದಲ್ಲಿ ಸ್ಟ್ರೆಸ್ಡ್ ಇದ್ದಾರೆ. ಈ ಒಂದು ಸ್ಟ್ರೆಸ್, ಫುಡ್ ಹ್ಯಾಬಿಟ್ಸ್, ಈ ಎಲ್ಲಾ ಕಾರಣಗಳಿಂದ ಈ ರೋಗಗಳ ಒಂದು ಪ್ರಾದುರ್ಭತೆ ಹೆಚ್ಚಾಗಿದೆ. ಈಗ COVID-19 ಏನ್ ಬಂದಿದೆಯಲ್ಲ, ಅದೇ ರೀತಿ 2015 ಜೀಕಾ ವೈರಸ್ ಅಂತ ಬಂತು. ನಾನು ಯಾಕೆ ಈ ರೋಗಗಳ ಒಂದು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದ್ರೆ, ಜನರ ಒಂದು ಕಿವಿಗಳಲ್ಲಿ ಈ ರೋಗಗಳು ಬಿದ್ದೋಗಿರ್ತವೆ. ಸೊ ಅದೃಷ್ಟವಶಾತ್ ನಮ್ಮ ದೇಶಕ್ಕೆ ಅಷ್ಟೊಂದು ಅದು ಅಫೆಕ್ಟ್ ಮಾಡಲಿಲ್ಲ. ಆದರೆ 2015 ಕಾಣಿಸಿಕೊಂಡಂತಹ ಜೀಕಾ ವೈರಾಣುವಿನ ಒಂದು ಉಗಮ 1947 ಆಫ್ರಿಕಾದ ಉಗಾಂಡಾ ದೇಶದಲ್ಲಿ ರೀಸಸ್ ಮಕಾಕ್ ಅನ್ನುವಂತಹ ಜಾತಿಯ ಮಂಗಗಳಲ್ಲಿ ಈ ರೋಗ ಬಂದಿತ್ತು. ಕಾಲಾಂತರದಲ್ಲಿ ಈ ಒಂದು ರೋಗ ಮನುಷ್ಯರಲ್ಲಿ, ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ ಗರ್ಭಪಾತ ಮತ್ತು ಹಸುಳೆಗಳಲ್ಲಿ ಚಿಕ್ಕ ತಲೆಯ ಹಸುಳೆಗಳ ಹುಟ್ಟುವುದು ಇಂಥ ಒಂದು ಲಕ್ಷಣಗಳನ್ನು ತೋರಿಸಿ ಜಗತ್ತನ್ನೇ ತಲ್ಲನಗೊಳಿಸಿತು. ತದನಂತರದಲ್ಲಿ ಬಂದಂತಹ ಒಂದು ಸಾರ್ಸ್ ರೋಗ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್, ಇದು ಒಂದು ಕೊರೋನಾ ವೈರಸ್ ಇಂದ ಬರತಕ್ಕಂತಹ ರೋಗ. ಚೀನಾದ ಆಹಾರ ಪದ್ಧತಿಯಿಂದಾಗಿನೇ ಈ ಒಂದು ರೋಗ ಹರಡಿತು. ಇಲ್ಲಿ ನಾನು ಇನ್ನೊಂದು ಮುಖ್ಯವಾದ ಅಂಶಗಳನ್ನು ಇಲ್ಲಿ ಹೈಲೈಟ್ ಮಾಡಬೇಕು. ಚೈನಾದ ಆಹಾರ ಪದ್ಧತಿ ಮತ್ತು ಹೊಸ ಹೊಸ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ಜನನ. ಚೀನಾ ದೇಶದಲ್ಲಿ ಒಂದು ವನ್ಯ ಪ್ರಾಣಿಗಳ ಒಂದು ಭಕ್ಷಣೆಗೆ ಒಂದು ಅತಿಯಾದ ವ್ಯಾಮೋಹ ಇದೆ, ಅದು ಕೂಡ ಹಸಿ ಮಾಂಸ. ಈಗ ಒಂದು ಸುಮಾರು ಒಂದು ಒಂದು ಉದಾಹರಣೆಗೆ ಹೇಳೋದೇ ಆದರೆ, ಈಗ ಚೈನಾದ ಒಂದು ಗುವಾಂಗ್ಡೋಂಗ್ ನ ಒಂದು ಸೇಂಜನ್ ಪ್ರಾಂತ್ಯದಲ್ಲಿ ಈ ಒಂದು ಸಾರ್ಸ್ ರೋಗದಲ್ಲಿ ಒಂದು ಉತ್ಪನ್ನವಾಯಿತು. ಅದನ್ನ ನೋಡೋದಾದ್ರೆ ಇದು ಮತ್ತೆ ಮೊದಲಿಗೆ ಒಬ್ಬ ಅಡಿಗೆ ಮಾಡುವಂತ ಒಬ್ಬ ಬಟ್ಟನಲ್ಲಿ ಬಂತು, ನಂತರ ಎಲ್ಲರಿಗೂ ಮನುಷ್ಯನಿಗೆ ಹರಡಿದ್ದು ಅದು ಒಂದು ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಈ ಪ್ರಾಂತ್ಯದಲ್ಲಿ ಒಂದೇ ಒಂದು ಮಾರುಕಟ್ಟೆಯವನ ಒಂದು ಸೂರಿನಲ್ಲಿ ಸುಮಾರು 130 ಪ್ರಭೇದದ ಪ್ರಾಣಿಗಳನ್ನು ಇರಿಸಿಕೊಳ್ತಾನೆ. ಅವುಗಳು ಪಕ್ಷಿಗಳಾಗಿರ್ತವೆ, ಹಾವುಗಳಾಗಿರ್ತವೆ, ಆಮೆಗಳಾಗಿರ್ತವೆ, ಬಾವಲಿಗಳಾಗಿರ್ತವೆ, ಬೆಕ್ಕುಗಳು, ನಾನಾ ಬಗೆಯ ಒಂದು ಪ್ರಾಣಿ ಪಕ್ಷಿಗಳನ್ನು ಇಟ್ಟು ಮಾರಾಟಕ್ಕೆ ಇಟ್ಟಿರ್ತಾರೆ. ಅಲ್ಲಿ ಜನರು ಬರ್ತಾರೆ, ಸಿಕ್ಕಾಪಟ್ಟೆ ಜನಜಂಗಳು ಇರ್ತದೆ. ಅವರು ಒಂದು ಪಕ್ಷಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅವುಗಳನ್ನು ಅಲ್ಲೇ ವಧೆ ಮಾಡಲಾಗ್ತದೆ. ಇಂಥ ಒಂದು ಸ್ಲಾಟರ್ಡ್ ಪ್ರಾಣಿ ಪಕ್ಷಿಗಳ ಮಾಂಸವನ್ನ ಹಸಿಯಾಗಿ ಸೇವಿಸುವಂತ ಒಂದು ಒಂದು ರೂಢಿ ಒಂದು ಒಂದು ಪದ್ಧತಿ ಚೈನಾದಲ್ಲಿದೆ. ಇದೇ ಒಂದು ಪದ್ಧತಿಯಿಂದನೇ ನಮಗೆ ಹೊಸ ಹೊಸ ರೋಗಗಳು ಹುಟ್ಟಲಿಕ್ಕೆ ಕಾರಣ ಆಗಿದೆ. ಈ COVID-19 ಉಗಮ ಕೂಡ ಅಲ್ಲೇ. ಇನ್ನು ಮುಂದುವರೆದು ಇದು ಮರ್ಸ್ ಅಂತ ನಾನೇನೊಂದು ಈಗಲೇ ಪ್ರಸ್ತಾಪ ಮಾಡಿದೆ, ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್. ಇದಕ್ಕೆ ಮುಖ್ಯ ಕಾರಣ ಒಂಟೆ. ಒಂಟೆಯಿಂದ ಮನುಷ್ಯನಿಗೆ ಬಂದು ತದನಂತರ 2012 ಸುಮಾರು 2000 ಮೇಲ್ಪಟ್ಟು ಜನರ ಒಂದು ಸಾವಿಗೆ ಈ ಒಂದು ವೈರಾಣು ಕಾರಣ ಆಯಿತು. ಇನ್ನು ವೈರಾಣುಗಳಲ್ಲಿ ವಿಕಸನ ಕ್ರಮಬದ್ಧವಾಗಿ ಆಗ್ತಾನೆ ಇರ್ತದೆ. ಈ ಒಂದು ಹೊಸ ಹೊಸ ರೋಗಗಳು ರೋಗೋತ್ರಗಳು ಆಗಲಿಕ್ಕೆ ಕಾರಣ ಒಂದು ಈ ಜೀವಾಣು ವಿಷಾಣು ವೈರಾಣುಗಳಲ್ಲಿ ಆಗ್ತಕ್ಕಂತ ವಿಕಸನ, ಇನ್ನೊಂದು ಅದಕ್ಕೆ ಪೂರಕವಾದ ವಾತಾವರಣಗಳನ್ನು ಕೊಡಿಸುವುದು. ಉದಾಹರಣೆ ಹೇಳಬೇಕಂದ್ರೆ ವಿಕಸನ ಯಾವ ರೀತಿ ಆಗ್ತದೆ ಅಂತ ಹೇಳೋದಾದ್ರೆ, ಈ ಸಾರ್ಸ್ ವೈರಾಣುವಿನ ಮೇಲ್ಮೈ ಮೇಲೆ ಮುಳ್ಳುಗಳಿರ್ತವೆ, ಇವುಗಳನ್ನ ಎಚ್ ಮತ್ತು ಎನ್ ಅಂತ ನಾವು ಕರಿತೀವಿ. ಈ ಒಂದು ಎಚ್ ಮತ್ತು ಎನ್ ಮುಳ್ಳುಗಳು ಈ ರೋಗಗಳು ನಮ್ಮ ಒಂದು ರೆಸ್ಪಿರೇಟರಿ ಸೆಲ್ಗಳಲ್ಲಿ ಒಳಗಡೆ ಎಂಟ್ರಿ ಹೊಡಿಬೇಕು ಅಂದ್ರೆ ಅದು ಲಾಕ್ ಅಂಡ್ ಕೀ ಮೆಕಾನಿಸಮ್ ಅಂತ ನಾವು ಅಂತೀವಿ. ಎಲ್ಲಾ ಪ್ರಭೇದದ ವೈರಾಣು ಅಥವಾ ವಿಷಾಣುಗಳು ಎಲ್ಲಾ ಜೀವಿಗಳಲ್ಲೂ ರೋಗ ಮಾಡೋದಿಲ್ಲ, ಆದರೆ ಈ ಒಂದು ಜೀವಾಣು ವಿಷಾಣುಗಳಲ್ಲಿ ಆಗ್ತಕ್ಕಂತ ಒಂದು ರ್ಯಾಂಡಮ್ ಮ್ಯೂಟೇಷನ್ಸ್ ಅಥವಾ ವಿಕಸನ ಪ್ರಕ್ರಿಯೆ ಕಾಲಾಂತರದಲ್ಲಿ ಹೊಸ ಹೊಸ ಪ್ರಭೇದಗಳನ್ನು ಹುಟ್ಟಿಸಿ ಅವುಗಳು ಮನುಕುಲಕ್ಕೆ ಹಾನಿಯಾಗ್ತಕ್ಕಂತಹ ಒಂದು ಪ್ರಮೇಯ ಕಂಡುಬರುತ್ತದೆ. ಈ ವಿಕಸನದ ಹಾದಿಯಲ್ಲಿ ಹೊಸ ಪ್ರಭೇದಗಳು ಹುಟ್ಟಿ ಹೊಸ ಸೋಂಕು ಹುಟ್ಟಿ ಮನುಷ್ಯನಿಗೆ ರೋಗ ಮಾಡುವ ಒಂದು ಒಂದು ಸ್ಟೆಪ್ ಮೊದಲು ಅವು ಪ್ರಾಣಿಗಳಲ್ಲಿ ರೋಗ ಮಾಡಿರ್ತವೆ. ಈ ಒಂದು ರೋಗಗಳು ಡೈರೆಕ್ಟ್ ಮನುಷ್ಯನಿಗೆ ಮಾಡದೇ ಇದ್ರೂ ಕೂಡ ಪ್ರಾಣಿಗಳಲ್ಲಿ ಬಂದು ಪ್ರಾಣಿಗಳಲ್ಲಿ ಎಸ್ಟಾಬ್ಲಿಷ್ ಆದಾಗ ಪ್ರಾಣಿಗಳಿಂದ ಮನುಷ್ಯನಿಗೆ ನಿಕಟ ಸಂಬಂಧ ಬಂದಾಗ ಈ ಒಂದು ವಿಕಸನಗೊಂಡಂತಹ ಹೊಸ ಪ್ರಭೇದಗಳು ಹೊಸ ಹೊಸ ರೋಗಗಳನ್ನು ಸೃಷ್ಟಿ ಮಾಡ್ತವೆ. ನಾವು ನೋಡಿದಂತ ಈ ಎಲ್ಲ ಒಂದು ಸಾರ್ಸ್ ಮರ್ಸ್ ಎಲ್ಲಾ ಒಂದು ರೋಗಗಳ ಒಂದು ಉಗಮ ಇದೇ ರೀತಿ. ಇದಷ್ಟೇ ಅಲ್ಲದೆ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಾದ ನಾವೇನಂತೀವಿ ನ್ಯೂ ವರ್ಲ್ಡ್ ಅರೆನಾ ವೈರಸಸ್ ಅಂತೀವಿ, ಇವುಗಳು ಮನುಷ್ಯನಲ್ಲಿ ಹೆಮರೇಜಿಕ್ ಫೀವರ್ ರೋಗಗಳನ್ನು ಮಾಡ್ತವೆ. ಜುನಿನ್ ವೈರಸ್ ಇರ್ಬೋದು, ಮಾಚಿಪೋ ಇರ್ಬೋದು, ಗೊನೋರಿಟೋ ವೈರಸ್ ಇರ್ಬೋದು, ಇವೆಲ್ಲವುಗಳು ಇದೇ ರೀತಿ ವಿಕಸನದ ಪ್ರಕ್ರಿಯೆಗಳ ಮುಖಾಂತರ ಮನುಷ್ಯನಲ್ಲಿ ರೋಗ ಬರ್ತವೆ. ನಾವು ರೋಗ ನಿರೋಧಕ ಲಸಿಕೆಗಳನ್ನ ತಯಾರಿಸುವುದರಲ್ಲಿ ಹೊಸ ಪ್ರಭೇದ ಬಂದ್ಬಿಡ್ತದೆ. ಇದು ಒಂದು ನಮ್ಮ ಅವುಗಳ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಕಷ್ಟವನ್ನು ಉಂಟು ಮಾಡ್ತದೆ. ಇನ್ನೊಂದು ಎರಡನೇ ವಿಷಯ ಅಂದ್ರೆ ವಾತಾವರಣ. ಯಾವ ರೀತಿ ವಾತಾವರಣ ಈ ರೋಗ ಉದ್ರೇಕಗಳಿಗೆ ಕಾರಣ ಆಗ್ತದೆ. ಉದಾಹರಣೆಗೆ ನಾವು ನಿಫಾ ವೈರಸ್ ಅನ್ನು ತೆಗೆದುಕೊಳ್ಳೋಣ. ಮಲೇಷ್ಯಾದಲ್ಲಿ 1999 ಸುಂಗೈ ನಗರದಲ್ಲಿ ಬಂದಂತಹ ಒಂದು ಈ ನಿಫಾ ವೈರಸ್, ಮನುಷ್ಯನ ಮನೆಯಿಂದ ಮನುಷ್ಯನಿಗೆ ನಂತರದಲ್ಲಿ ಹರಡಿತು. ಬಟ್ ಬಾವಲಿಗಳಿಂದ ಮನುಷ್ಯನಿಗೆ ಈ ರೋಗ ಬಂದು ನೂರಾರು ಜನರು ಇದಕ್ಕೆ ಸಾವನ್ನಪ್ಪಿದ್ರು. ಸುಮಾರು 11 ಲಕ್ಷ ಹಂದಿಗಳನ್ನು ಅಲ್ಲಿ ಸಾಯಿಸಬೇಕಾಯಿತು. ಇದಕ್ಕೆ ಮುಖ್ಯ ಕಾರಣ ಮನುಷ್ಯನ ಬಾವಲಿಯ ಸಂಪರ್ಕ. ಆದರೆ ನಾವು ಬಾಂಗ್ಲಾದೇಶದಲ್ಲಿ ಈ ಒಂದು ರೋಗವನ್ನು ನೋಡೋದಾದ್ರೆ, ಬಾಂಗ್ಲಾದೇಶ ಮತ್ತು ನಮ್ಮ ಪೂರ್ವೋತ್ತರ ರಾಜ್ಯಗಳಲ್ಲಿಯೂ ಕೂಡ ಈ ರೋಗ ಬಂತು. ಈ ರೋಗ ನೋಡೋದಾದ್ರೆ ಇಲ್ಲಿ ಬಾಂಗ್ಲಾದೇಶ ಮತ್ತೆ ನಮ್ಮ ಕೆಲವು ಪೂರ್ವೋತ್ತರಗಳಲ್ಲಿ ಅಷ್ಟೊಂದು ಹಂದಿಗಳಿಲ್ಲ. ಹಂದಿಗಳಿಲ್ಲದೂ ಕೂಡ ಯಾಕೆ ಈ ರೋಗ ಬಂತು ಅಂದ್ರೆ, ಮನುಷ್ಯ ಈ ಪಾಮ್ ಟ್ರೀ ಅಂತೀವಲ್ಲ, ಈ ಒಂದು ಇದರ ಜ್ಯೂಸ್ ಅನ್ನು ತೆಗಿಲಿಕ್ಕೆ ಮೇಲೆ ಏರ್ತಾನೆ. ಮೇಲೆ ಏರಿದಾಗ ಅವು ಆ ಒಂದು ಪಾಮ್ ಟ್ರೀಯ ಜ್ಯೂಸ್ ಅನ್ನು ತೆಗಿಬೇಕಾದ್ರೆ ಅಲ್ಲಿ ಸಂಪರ್ಕ ಬಂದು ಅಲ್ಲಿನ ಕೆಲವು ಮನುಷ್ಯರಿಗೆ ಈ ರೋಗ ಬಂದು ಕಾಲಾಂತರದಲ್ಲಿ ಮನುಷ್ಯನಿಂದ ಮನುಷ್ಯನಿಗೆ ಹರಡಿದ್ದು ಉಂಟು. ಡಾಕ್ಟರ್, ಈಗ ಏನು ಕೊರೋನಾ ಮಹಾಮಾರಿ ಅಂತ ನಾವು ಹೇಳ್ತಿದೀವಲ್ಲ, COVID-19, ಇದ್ರ ಬಗ್ಗೆ ಹೇಳಿ ಸರ್. ಇದು COVID-19 ಅಂದ್ರೆ, ಕೋ ಅಂದ್ರೆ ಕೊರೋನಾ ವೈರಸ್, ವಿ ಅಂದ್ರೆ ವೈರಸ್, ಡಿ ಅಂದ್ರೆ ಡಿಸೀಸ್. ಓಕೆ, 19 ಯಾಕೆ ಅಂದ್ರೆ ಇದು 2019 ಬಂದಂತ ಒಂದು ರೋಗ. ಅದಕ್ಕೆ ನಾವು COVID-19 ಅಂತೀವಿ. ಇದರ ಒಂದು ಮೂಲ ಕಾರಣ ಸಾರ್ಸ್ ಕೊರೋನಾ ವೈರಸ್ 2 ಅಂತ, ಇದರ ಒಂದು ವೈರಾಣು. ಅದಕ್ಕೆ ಕೋವಿಡ್ ವೈರಾಣು ಕೂಡ ಅಂತಾರೆ, ಎರಡೂ ಕೂಡ ಸರಿನೇ. ಈ ಕೊರೋನಾ ವೈರಸ್ಗಳು ಅಂದ್ರೆ ಇವು ಒಂದು ಲಾರ್ಜ್ ಗ್ರೂಪ್ ಆಫ್ ವೈರಸಸ್. ಕೊರೋನಾ ವೈರಸ್ ಯಾತಕ್ಕಪ್ಪ ಬಂತು ಅಂದ್ರೆ, ಅದು ನಾನು ಹೇಳ್ದಂಗೆ ಸ್ಪ್ಯಾನಿಷ್ ಅಲ್ಲಿ ಕೊರೋನಾ ಅಂದ್ರೆ ಕಿರೀಟ ಅಂತ. ಸೊ ಕಿರೀಟದ ಆಕಾರದಲ್ಲಿ ಇದು ವೈರಾಣು ಕಾಣುತ್ತೆ, ಅದಕ್ಕೋಸ್ಕರ ಕೊರೋನಾ ಅಂತ ಹೆಸರು ಬಂತು. ಈ ಕೊರೋನಾ ವೈರಸ್ಗಳು ನಾನಾ ಬಗೆಯ ವೈರಸ್ಗಳಿದ್ದಾವೆ, ಎಲ್ಲಾನೂ ರೋಗಗಳನ್ನು ಉಂಟು ಮಾಡೋದಿಲ್ಲ. ಕೆಲವೊಂದು ಜೀವಿಗಳಲ್ಲಿ ಹೊಂದ್ಕೊಂಡಿದ್ದಾವೆ, ಕೆಲವೊಂದು ಮಾತ್ರ ಈ ಒಂದು ಜುನಾಟಿಕ್ ಟ್ರಾನ್ಸ್ಮಿಷನ್ ಅಂತೀವಲ್ಲ, ಪ್ರಾಣಿಜನ್ಯ ರೋಗಗಳು ಆಗಿದ್ದಾವೆ. ಪ್ರಾಣಿಜನ್ಯ ರೋಗಗಳಲ್ಲಿ ನಮಗೆ ಮುಖ್ಯವಾಗಿ ಸಾರ್ಸ್ ಕೊರೋನಾ ವೈರಸ್ ಒಂದು, ಮರ್ಸ್ ಕೊರೋನಾ ವೈರಸ್, ಆಮೇಲೆ COVID-19 ಅಂತ ಬರ್ತದೆ. ಈ COVID-19 ಹುಟ್ಟಿದ್ದು ಚೈನಾದಲ್ಲಿ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾದಲ್ಲಿ, ಹುಬೈ ಪ್ರಾಂತ್ಯದ ಒಂದು ವುಹಾನ್ ಸಿಟಿಯಲ್ಲಿ. ಇದೆಲ್ಲರಿಗೆ ಗೊತ್ತಿರೋ ವಿಷಯ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಚೈನಾ ದೇಶ 19/12/2009 ಈ ಒಂದು ರೋಗದ ಒಂದು ತಿಳುವಳಿಕೆಯನ್ನು ಕೊಡ್ತು. ಆ ನಂತರದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ಒಂದು ಪ್ಯಾಂಡಮಿಕ್ ಅಂತ ಹೇಳಿ ಘೋಷಣೆ ಮಾಡಿತು. ಆಮೇಲೆ ಈ ಒಂದು ವೈರಾಣುವಿನ ಸ್ಪಷ್ಟವಾಗಿ ಇದೇ ಕಾರಣ ಅಂತೇಳಿ ಇನ್ನೂ ತಿಳಿದು ಬಂದಿಲ್ಲ. ಆದರೂ ಕೂಡ ಈ ಒಂದು ಹಾರ್ಸ್ ಶೂ ಬ್ಯಾಟ್ ಅಂತ, ರೈನೋಲೋಫಸ್ ಬ್ಯಾಟ್ ಅಂತಾರೆ, ಆ ಒಂದು ಬ್ಯಾಟ್ ಇದಕ್ಕೆ ಕಾರಣ ಆಗಿರಬಹುದು ಅಂತ ತಿಳ್ಕೊಂಡಿದ್ದಾರೆ ಈ ಒಂದು ಸಾರ್ಸ್ ಕೊರೋನಾ ವೈರಸ್ 2 ನ ಕಾರಣ. ಜೆನೆಟಿಕ್ ಅನಾಲಿಸಿಸ್ ಇಂದ ಏನ್ ಗೊತ್ತಾಗಿದೆ, ನಮ್ಮ ಪೇಷಂಟ್ಗಳಲ್ಲಿ ಇರತಕ್ಕಂಥ ವೈರಾಣುವು ಎಲ್ಲಾ ಒಂದು ಪ್ರಾಣಿಗಳ ವೈರಾಣುಗಳ ಜೊತೆಗೆ ಮ್ಯಾಚ್ ನಾವು ಮಾಡಿ ನೋಡಿದಾಗ ಈ ಸಾಮ್ಯತೆ, ಈ ಒಂದು ಹಾರ್ಸ್ ಶೂ ಬ್ಯಾಟ್ ನ ವೈರಸ್ಗೆ ಮತ್ತೆ ಇದಕ್ಕೆ ಜಾಸ್ತಿಯಾಗಿ ಒಂದು ಸಾಮ್ಯತೆ ಬಂದಿರೋದ್ರಿಂದ, ಸೊ ಈ ಒಂದು ರೋಗ ಈ ಇದೇ ಒಂದು ಬಾವಲಿಗಳಿಂದ ಬಂದಿದೆ ಅಂತೇಳಿ ನಾವು ಸದ್ಯಕ್ಕೆ ತಿಳ್ಕೊಂಡಿದ್ದೀವಿ. ಇನ್ನೇನಾದರೂ ಮುಂದಿನ ಒಂದು ಅಧ್ಯಯನಗಳು ಬಂದ್ರೆ ಆ ವಿಷಯವನ್ನು ಆ ರೀತಿ ತಿಳ್ಕೊಳ್ಳೋಣ. ಈ COVID-19 ಮತ್ತೆ ಪ್ರಾಣಿಗಳು ಇವಕ್ಕೆ ಏನ್ ನಂಟಿದೆ ಅಂತೀರಿ? ಬಾವಲಿಗಳಿಂದ ಮನುಷ್ಯನಿಗೆ ಜಿಗಿದಿದೆ ಅಂತ ನಾವು ಕಲ್ಪಿಸಿಕೊಂಡಿದ್ದೀವಿ. ಅಷ್ಟು ಬಿಟ್ರೆ ಸದ್ಯಕ್ಕೆ ಪ್ರಾಣಿಗಳಿಗೂ ಮತ್ತೆ ಈ COVID-19 ಏನು ನಂಟಿಲ್ಲ. ಈಗ ಏನಾದ್ರೂ ನಮ್ಮ ಒಂದು ಸಾರ್ವಜನಿಕರು ಅಥವಾ ರೈತರು ಏನಾದ್ರು ನಮ್ಮ ಮನೆಯಲ್ಲಿ ಹಸುಗಳಿದೆ, ಎಮ್ಮೆಗಳಿದೆ, ನಾಯಿಗಳಿದೆ, ಅವುಗಳಿಂದ ಏನಾದ್ರೂ ರೋಗ ಬರ್ತಿದೆ ಅಂದ್ರೆ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅದು ಇದುವರೆಗೂ ಆಗಿಲ್ಲ, ಆ ರೀತಿ ರೋಗ ಪ್ರಸಾರ ಆಗಿಲ್ಲ. ಇನ್ನು ಸುಮಾರು ಜನ ಕೇಳ್ತಾರೆ ಕೋಳಿ ಮತ್ತು ಹಂದಿಗಳಿಂದ ಬರ್ತದೆ, ಮಟನ್ ತಿನ್ನೋದ್ರಿಂದ ಬರ್ತದೆ, ಇಲ್ಲ, ಯಾವುದೇ ರೀತಿಯ ನಂಟು ಇಲ್ಲ. ಈ ಒಂದು ರೋಗನು ಪ್ರಾಣಿಗಳನ್ನ ಜಿಗಿದು ಮನುಷ್ಯನಿಗೆ ಬಂದು ಈಗ ಮನುಷ್ಯನಿಂದ ಮನುಷ್ಯನಿಗೆ ರೋಗ ಬರ್ತಾ ಇದೆ. ಆದರೂ ಕೂಡ ಪ್ರಯೋಗಾಲಯಗಳಲ್ಲಿ ಬೆಕ್ಕು, ಫೆರೆಟ್ ಮತ್ತು ನಾಯಿಗಳನ್ನು ಪರೀಕ್ಷಿಸಲಾಗಿ ಬೆಕ್ಕಿನಲ್ಲಿ ಅತಿ ತೀವ್ರ ಸ್ವರೂಪದ ರೋಗವೊಂದು ಕಂಡುಬಂದಿದೆ. ಬೆಕ್ಕಿನಿಂದ ಬೆಕ್ಕಿಗೆ ಅದು ಪ್ರಸಾರ ಕೂಡ ಆಗಿದೆ. ಆಮೇಲೆ ಈ ಬೆಕ್ಕಿನಲ್ಲಿ ಹೆಚ್ಚಿನ ರೋಗ ಲಕ್ಷಣಗಳನ್ನು ತೋರಿಸಿದೆ. ಬೆಕ್ಕಿನ ನಂತರ ಫೆರೆಟ್ ಅನ್ನುವಂತಹ ಒಂದು ಮುಂಗುಸಿ ಜಾತಿ ಅಂತ ಒಂದು ಸಾಕು ಪ್ರಾಣಿ ಅಥವಾ ಮುದ್ದಿನ ಪ್ರಾಣಿ, ಕೆಲವೊಬ್ಬರು ಅದನ್ನು ಬೇಟಾಡಲಿ ಕೂಡ ಬಳಸ್ತಾರೆ, ಈ ಒಂದು ಪ್ರಾಣಿಯಲ್ಲಿ ಕಂಡುಬಂದಿದೆ. ಇನ್ನು ನಾಯಿಗಳಲ್ಲಿಯೂ ಕೂಡ ರೋಗ ಕಂಡು ಬಂದಿದೆ, ಬಟ್ ಅತಿ ಕಡಿಮೆ ಸ್ವರೂಪದ ಒಂದು ರೋಗ ಕಂಡು ಬಂದಿದೆ, ಅದರಲ್ಲಿ ರೋಗ ಲಕ್ಷಣಗಳು ಕೂಡ ಕಡಿಮೆ. ಇದು ಪ್ರಾಯೋಗಿಕವಾಗಿ. ಆದರೆ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ನೋಡುವುದಾದರೆ ಈ ಯಾವ ರೋಗಗಳಲ್ಲಿಯೂ ಕೂಡ ಇದುವರೆಗೂ ಕೂಡ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಪ್ರಾಣಿಗಳಿಂದ ಬಂದಿದೆ, ಇದು ಈ ಒಂದು ನಾನೇನು ಹೇಳಿದ್ನಲ್ಲ, ಈ ಒಂದು ಪ್ರಾಣಿಗಳಿಂದ ಬಂದಿದೆ ಅಂತ ಎಲ್ಲಿಯೂ ಕೂಡ ಇದರ ಒಂದು ನಿಖರತೆ ಇಲ್ಲ. ಯಾವ ಯಾವ ಪ್ರಾಣಿಗಳಿಗೆ ಇದುವರೆಗೂ ಈ COVID-19 ಹರಡಿದೆ ಅಂತೀರಿ? ಅಧಿಕೃತ ಮಾಹಿತಿಗಳ ಪ್ರಕಾರ, ಸೊ ನಮಗೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಅಂತಿದೆ, OIE ಅಂತೀವಿ ನಾವು, ಇದಕ್ಕೆ ಆಯಾ ದೇಶಗಳು, ವಿಶ್ವಸಂಸ್ಥೆಯ ಪ್ರತಿಯೊಂದು ರಾಷ್ಟ್ರಗಳು ಆಯಾ ದೇಶಗಳಲ್ಲಿ ಯಾವ್ಯಾವ ಪ್ರಾಣಿಗಳಲ್ಲಿ ಇದು ಕಂಡುಬಂದಿದೆ ಅದರ ಒಂದು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಆ ಒಂದು ಮಾಹಿತಿಯನ್ನ ಒಐ ಕಲೆ ಹಾಕಿ ಅದು ಪಬ್ಲಿಕ್ ಡೊಮೈನ್ ಅಲ್ಲಿ ಬಿಡ್ತದೆ. ಅದರ ಪ್ರಕಾರ 5/2/2020 ಈ ರೋಗದ ಉಗಮ ಜೆನೆಟಿಕ್ ಅನಾಲಿಸಿಸ್ ನ ಹೋಮಾಲಜಿ ಪ್ರಕಾರ ಬ್ಯಾಟ್ ಇಂದ ಮನುಷ್ಯನಿಗೆ, ಬಾವಲ್ಗಳಿಂದ ಮನುಷ್ಯನಿಗೆ ಬಂದು ಮೊದಲನೇ ಒಂದು ನಿಖರತೆ. ಎರಡನೇದು 9 and 16 March 2020 ಹಾಂಗ್ಕಾಂಗ್ ನಲ್ಲಿರತಕ್ಕಂಥ 2 ನಾಯಿಗಳಲ್ಲಿ ಈ ರೋಗ ದೃಢಪಟ್ಟಿದೆ. ಮೂರನೇದಾಗಿ 28/3/2020 ಬೆಲ್ಜಿಯಂ ದೇಶದಲ್ಲಿ ಬೆಕ್ಕಿನಲ್ಲಿ ಈ ರೋಗ ದೃಢಪಟ್ಟಿದೆ. 6/4/2020 ಅಮೆರಿಕದ ಬ್ರಾಂಕ್ಸ್ ಜೂನಲ್ಲಿ, ನ್ಯೂಯಾರ್ಕ್ ನಲ್ಲಿರತಕ್ಕಂಥ ಈ ಜೂನಲ್ಲಿ 5 ಹುಲಿ and 3 ಸಿಂಹಗಳಲ್ಲಿ ಈ ರೋಗ ಕಂಡು ಬಂತು. ಅದರ ಪೈಕಿ 1 ಹುಲಿನ ಟೆಸ್ಟ್ ಮಾಡಿದಾಗ ಈ ರೋಗ ದೃಢಪಟ್ಟಿದೆ. ಇಷ್ಟು ನಮಗೆ ಅಧಿಕೃತವಾಗಿ ಸಿಕ್ಕಂತಹ ಒಂದು ಮಾಹಿತಿಗಳು. ಇಲ್ಲಿ ಒಂದು ಸಾರ್ವಜನಿಕರು ಮತ್ತು ರೈತರು ಗಮನಿಸಬೇಕಾದದ್ದಂದ್ರೆ, ಇಲ್ಲೇನು ಒಂದು ರೋಗ ಇದೆ, ಈ ರೋಗ ಎಲ್ಲಾ ರೋಗವು ಮನುಷ್ಯನಿಂದ ಪ್ರಾಣಿಗೆ ಹರಡಿದೆ ಹೊರತು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡಿದಲ್ಲ. ಉದಾಹರಣೆಗೆ ನೀವೇನಾದ್ರೂ ಈ ನ್ಯೂಯಾರ್ಕ್ನ ಜೂನ್ ತಗೊಳ್ಳೋದಾದ್ರೆ, ಆ ಮನುಷ್ಯ ಎಸಿಂಪ್ಟೊಮ್ಯಾಟಿಕ್ ಇದ್ದ, ಅವನು ಒಬ್ಬ ಜೂ ಕೀಪರು, ಆ ಎಸಿಂಪ್ಟೊಮ್ಯಾಟಿಕ್ ಅಂದ್ರೆ ಅವನು ಯಾವುದೇ ರೋಗ ಲಕ್ಷಣಗಳು ಇರಲಿಲ್ಲ, ಅಂತ ಒಂದು ಸಂದರ್ಭದಲ್ಲಿ ಅವನು ಆ ಒಂದು ಹುಲಿ ಮತ್ತು ಸಿಂಹಗಳಿಗೆ ರೋಗ ಹರಡಿದ್ದುಂಟು, ರಿವರ್ಸ್ ಅಲ್ಲ, ಹುಲಿ ಸಿಂಹಗಳು ಆತನಿಗೆ ಹರಡಿಲ್ಲ. ಆದ್ದರಿಂದ ಇಲ್ಲಿಯವರೆಗೆ ನಾವೇನಾದ್ರೂ ನಿಖರವಾಗಿ ಹೇಳಬೇಕಂದ್ರೆ, ಇದು ಪ್ರಾಣಿ ಮತ್ತು ಪ್ರಾಣಿಗಳಿಂದ ಮನುಷ್ಯನಿಗೆ ಬರ್ತಕ್ಕಂತ ರೋಗ ಅಲ್ಲ. ಅದಕ್ಕೆ ನಮ್ ನಮ್ಮ ಮನೆಗಳಲ್ಲಿ ಇರತಕ್ಕಂತ ಹಸು, ಎಮ್ಮೆ, ಮೇಕೆ ಇವುಗಳ ಜೊತೆ, ಮುದ್ದಿನ ಪ್ರಾಣಿಗಳ ಜೊತೆ ನೀವು ಆರೋಗ್ಯವಂತರಾಗಿದ್ದರೆ ಅದೇ ರೀತಿ ವ್ಯವಹಾರ ಶುರು ಮಾಡಿ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಸುಮಾರು ರೀತಿಯ ವದಂತಿಗಳು ಹರಡ್ತಾ ಇದ್ದಾವೆ. ಎಷ್ಟೋ ಜನ ರೈತರು ತಮ್ಮ ಜಾನುವಾರುಗಳನ್ನ ಬಿಡ್ತಾ ಇದ್ದಾರೆ, ಮುದ್ದಿನ ಪ್ರಾಣಿಗಳನ್ನ ಬಂದು ರಸ್ತೆ ಮೇಲೆ ಬಿಡ್ತಾ ಇದ್ದಾರೆ. ಈ ರೀತಿ ಮಾಡುವುದು ಒಂದು ಪ್ರಾಣಿ ಕಲ್ಯಾಣ ಮತ್ತು ಮನುಷ್ಯತ್ವದ ಆಧಾರದ ಮೇಲೆ ಇದು ಒಳ್ಳೆಯದಲ್ಲ. ಆಮೇಲೆ ಇನ್ನು ಯಾವ್ಯಾವ ಪ್ರಾಣಿಗಳು ಇದಕ್ಕೆ ರೋಗಗ್ರಸ್ತ ಆಗಬಲ್ಲವು ಅಂತ, ಇದನ್ನ ವೈಜ್ಞಾನಿಕ ತರಹದಿಗಳ ಮೇಲೆ ಹೇಳೋದಾದ್ರೆ, ನಾನು ಮೊದಲೇ ಹೇಳಿದೆ, ನೀವೊಂದು ಕೀಲಿ ಓಪನ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಕೈನೇ ಬೇಕು, ಬೇರೆ ಕೈ ಬಳಸಿದ್ರೆ ಬರಲ್ಲ. ಆ ರೀತಿ ಈ ಒಂದು ರೋಗಾನು ವಿಷಾಣು ರೋಗವನ್ನ ಮಾಡಬೇಕಾದ್ರೆ ರಿಸೆಪ್ಟರ್ಗಳು ಬೇಕು. ಇಂಥ ಒಂದು ರಿಸೆಪ್ಟರ್ ನ ನಾವು ACE2 ರಿಸೆಪ್ಟರ್ ಅಂತ ಹೇಳ್ತೀವಿ. ಅದ್ರ ಒಂದು ಕಿಲಿಕೈ ಎಲ್ಲಿದೆ, ಈ ಕಿಲಿಕೈ ಎಲ್ಲಿದೆ, ನನ್ನ ಹತ್ರ ಇದ್ರೆ ನನಗೆ ರೋಗ ಬರುತ್ತೆ, ನನ್ನ ಹತ್ರ ಇಲ್ಲ ಅಂದ್ರೆ ಬರಲ್ಲ. ಈ ರೀತಿ ಜಗತ್ತಿನಲ್ಲಿ ನಾನಾ ಬಗೆಯ ಒಂದು ಜೀವಿಗಳಿದಾವೆ, ಯಾವ್ಯಾವದ್ರಲ್ಲಿ ಬರ್ತದೆ ಅಂತ ಒಂದು ನೋಡಿದರೆ, ಇದಕ್ಕೆ ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎಂಜೈಮ್ 2 ರಿಸೆಪ್ಟರ್ ಅಂತ ಹೇಳ್ತಾರೆ. ಬೆಕ್ಕು, ನಾಯಿ, ಹುಲಿ, ಈ ಎಲ್ಲ ಪ್ರಾಣಿಗಳಲ್ಲಿ ಇದರ ಒಂದು ರಿಸೆಪ್ಟರ್ ಇದೆ. ಅಷ್ಟೇ ಅಲ್ಲದೆ ಬಾವಲಿಗಳು, ಪುನುಗುಬೆಟ್ಟು, ಹಂದಿ, ಮೇಕೆ, ಕುರಿ, ಕುದುರೆ, ಪಾಂಗೋಲಿನ್, ಲಿಂಕ್ಸ್, ಪಾರಿವಾಳಗಳಲ್ಲಿ ಕೂಡ ಇದರ ಒಂದು ರಿಸೆಪ್ಟರ್ಗಳು ಕಂಡು ಬಂದವೆ. ಆದರೆ ಕೋಳಿ, ಬಾತುಕೋಳಿ ಮತ್ತೆ ಹಂದಿಗಳಲ್ಲಿ ಈ ಒಂದು ವೈರಾಣು ಸಲೀಸಾಗಿ ಬೆಳೆಯುವುದಿಲ್ಲ. ಸೊ ನಾವು ತಿಳ್ಕೊಂಡಂಗೆ ಮನುಷ್ಯರಲ್ಲಿ ಹೆಂಗೆ ಸಲೀಸಾಗಿ ಬೆಳೆಯುತ್ತದಲ್ಲ, ಆ ರೀತಿ ಇದು ಬೆಳೆಯುವುದಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಸಾಕು ಪ್ರಾಣಿಗಳ ಪಾಲನೆ ಹೇಗೆ ಅಂತೀರಿ? ಈಗಾಗಲೇ ದೃಢಪಟ್ಟಂತೆ ಈ ಪ್ರಾಣಿಜನ್ಯ ರೋಗ ಆದರೂ ಕೂಡ COVID-19 ಸದ್ಯಕ್ಕೆ ಮನುಷ್ಯನಿಂದ ಮನುಷ್ಯನಿಗೆ ಹರಡತಕ್ಕಂತ ರೋಗ ಆಗಿರೋದ್ರಿಂದ ಮನುಷ್ಯನೇ ಪ್ರಾಣಿಗಳಿಗೆ ರೋಗ ಪ್ರಸಾರ ಮಾಡತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ದರಿಂದ ಮನುಷ್ಯ ಮನುಷ್ಯರಲ್ಲಿ ನಡೆದ ನಾವೇನು ಪ್ರಿಕಾಷನರಿ ಮೇಜರ್ಸ್ ನಾವು ತಗೊಳ್ತೀವಿ, ಅದು ಹ್ಯಾಂಡ್ ಹೈಜೀನ್ ಆಗಿರ್ಬೋದು, ರೆಸ್ಪಿರೇಟರಿ ಹೈಜೀನ್ ಆಗಿರ್ಬೋದು, ಅಟಿಕೇಟ್ಸ್ ಇರ್ಬೋದು, ಸಾಮಾಜಿಕ ಅಂತರ ಇರ್ಬೋದು, ಅವುಗಳನ್ನು ಕೂಡ ನಾವು ಪ್ರಾಣಿ ಮತ್ತು ಮನುಷ್ಯಗಳ ನಡುವೆ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಯಾರಾದರೂ ಸೋಂಕಿತರಾಗಿದ್ದರೆ, ಒಂದು ವೇಳೆ ಕೋವಿಡ್ಗೆ ಪಾಸಿಟಿವ್ ಆಗಿದ್ದರೆ, ಅವರು ಮುದ್ದಿನ ಪ್ರಾಣಿಗಳು, ಸಾಕು ಪ್ರಾಣಿಗಳು ಮತ್ತು ಇನ್ನಿತರ ಪ್ರಾಣಿಗಳ ಸಂಪರ್ಕಕ್ಕೆ ಬರದೇ ಇರುವುದು ಒಳ್ಳೆಯದು. ಆಮೇಲೆ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಸೋಂಕಿತನಾಗಿದ್ದರೆ ಅಂಥವರು ಒಂದು ತಮ್ಮ ಪ್ರಾಣಿಗಳ ಸಂಪರ್ಕಕ್ಕೆ ಬರ್ಕೊಡುದು, ಅಂತವರ ಮನೆಯಿಂದ ಪ್ರಾಣಿಗಳನ್ನು ಕೂಡ ಹೊರಗಡೆ ಬಿಡದೇ ಇರುವುದು ಒಳ್ಳೆಯದು. ಇನ್ನು ನಾನು ಮತ್ತೆ ಮತ್ತೆ ಹೇಳಬೇಕು ಅಂದ್ರೆ, ಕೋಳಿ ಮತ್ತು ಹಂದಿಗಳು ಇದುವರೆಗೂ ಯಾವುದೇ ರೀತಿಯ ಸೋಂಕಿಗೆ ಒಳಗಾಗಿರುವುದರಿಂದ, ಹಂದಿ ಮಾಂಸ ಆಗಲಿ, ಕೋಳಿ ಮಾಂಸ ಆಗಲಿ, ಮೇಕೆ ಕುರಿ ಮಾಂಸ ಆಗಲಿ, ಈ ಸದ್ಯಕ್ಕೆ ಕೋವಿಡ್ ಮತ್ತು ಅದಕ್ಕೆ ಯಾವ ಸಂಬಂಧವೂ ಇರುವುದಿಲ್ಲ. ಆದ್ದರಿಂದ ಮತ್ತೆ ಮತ್ತೆ ಹೇಳಬೇಕಂದ್ರೆ, ದಯವಿಟ್ಟು ವದಂತಿಗಳಿಗೆ ಕಿವಿ ಕೊಡಬೇಡಿ. ಪ್ರಾಣಿಗಳಲ್ಲಿ ಕೋವಿಡ್ನ ಪರೀಕ್ಷೆ ಯಾವ ರೀತಿ? ಮನುಷ್ಯನ ರೀತಿಯೇ ಪರೀಕ್ಷೆಯನ್ನ ಒಳಪಡಿಸಲಾಗ್ತದೆ. ಈಗ ನಾವು ಒನ್ ಹೆಲ್ತ್ ಅಪ್ರೋಚ್ ಅಂತ ಕರಿತೀವಿ. ಒನ್ ಹೆಲ್ತ್ ಅಪ್ರೋಚ್ ನಲ್ಲಿ ಪಶುವೈದ್ಯರು ಮತ್ತು ಮನುಷ್ಯನ ವೈದ್ಯರು ಜೊತೆಯಾಗಿಯೇ ಕೆಲಸ ಮಾಡತಕ್ಕಂತ ಒಂದು ಸಂದರ್ಭ. ಪ್ರಾಣಿಜನ್ಯ ಮಾನವೀಯ ರೋಗಗಳಂದ್ರೆ ಯಾವುದೇ ಒಂದು ಸೆಕ್ಟರ್ ಅಲ್ಲ, ನಾನಾ ಬಗೆಯ ಸೆಕ್ಟರ್ಗಳು ಕೈಜೋಡಿಸಿ ಇಂಥ ಒಂದು ಮಹಾಮಾರಿಯ ವಿರುದ್ಧ ಹೋರಾಡಬೇಕಾಗ್ತದೆ. ಇದನ್ನು ನಾವು ಒನ್ ಹೆಲ್ತ್ ಅಪ್ರೋಚ್ ಅಂತ ಹೇಳ್ತೀವಿ. ಒಂದು ವೇಳೆ ಪ್ರಾಣಿಗಳನ್ನ ಪರೀಕ್ಷೆಗೆ ಒಳಪಡಿಸಲೇಬೇಕಾದಂತಹ ಒಂದು ಸಂದರ್ಭ ಬಂದು ಒದಗಿದರೆ, ಸೊ ಯಾವ ರೀತಿಯ ಸ್ಯಾಂಪಲ್ಗಳನ್ನ, ನಮೂನೆಗಳನ್ನ ಪ್ರಯೋಗಶಾಲೆಗೆ ಕಳಿಸ್ಬೇಕಪ್ಪ ಅಂದ್ರೆ, ಬಾಯಿ ಮತ್ತು ಮೂಗಿನ ಸ್ಯಾಂಪಲ್, ಸ್ವಾಬ್ ಸ್ಯಾಂಪಲ್ ಅಂತ ನಾವಂತೀವಿ, ಮತ್ತು ರೆಕ್ಟಲ್ ಸ್ಯಾಂಪಲ್, ಗುದದ್ವಾರದ ನಮೂನೆಗಳನ್ನ ನಾವು ಕಳಿಸ್ಬೇಕಾಗ್ತದೆ. ಪ್ರಮುಖವಾಗಿ ಪ್ರಯೋಗಾಲಯಗಳಲ್ಲಿ ಈ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಜ್ ಅನ್ನುವಂತ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತಕ್ಕಂಥ ಒಂದು RT-PCR ಅಂತಕ್ಕಂಥ ಒಂದು ತಂತ್ರವನ್ನ ಬಳಸಿ ಈ ಒಂದು ವೈರಾಣುವನ್ನ ಪರೀಕ್ಷೆ ಮಾಡಲಾಗ್ತದೆ. ಅಂತ ಒಂದು ವೈರಾಣು ಏನಾದರೂ ಒಂದು ಬೇರೆ ಅದು ಬಂದ್ರೆ ಅದಂಥ ಒಂದು ಅನಿಮಲ್ ಅನ್ನ ಪಾಸಿಟಿವ್ ಅಂತ ನಾವು ತಗೊಳ್ತೀವಿ. ಇದಕ್ಕೆ ಸಾರ್ವಜನಿಕರು ಏನ್ ಮಾಡ್ಬೇಕಪ್ಪ, ಹಾಗಾದ್ರೆ ನನ್ನ ಮನೆಯಲ್ಲಿ ಯಾರು ಸೋಂಕಿತರು ಇಲ್ಲ, ಎಲ್ಲಿ ಸಂಪರ್ಕನೂ ಬಂದಿಲ್ಲ, ನಾವು ಐಸೋಲೇಷನ್ ಅಲ್ಲಿ ಇದ್ದೀವಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಉಸಿರಾಟದ ತೊಂದರೆ ಇದೆ, ಉಸಿರಾಟದ ತೊಂದರೆ ಇದ್ರೆ ಮಾತ್ರಕ್ಕೆ ಕೋವಿಡ್ ಇದೆ ಅಂತ ಅರ್ಥಲ್ಲ. ಸೊ ಅದಕ್ಕೋಸ್ಕರ ತಮ್ಮ ಸಮೀಪದ ಪಶುವೈದ್ಯರನ್ನ, ಸರ್ಕಾರಿ ಪಶುವೈದ್ಯರನ್ನ ಭೇಟಿಯಾಗಿ ತಮ್ಮದು ಏನಾದರೂ ಒಂದು ಸಮಸ್ಯೆಗಳಿದ್ರೆ ಅವರಿಗೆ ಹೇಳಿದರೆ ಕರ್ನಾಟಕ ಘನ ಸರ್ಕಾರ ಅದಕ್ಕೆ ಒಂದು ಸೂಕ್ತ ವ್ಯವಸ್ಥೆಯನ್ನ ಮಾಡಿದೆ. ಸೊ ಯಾರು ಸ್ಯಾಂಪಲ್ ಅನ್ನು ರಿಸೀವ್ ಮಾಡಬೇಕು, ಯಾವ ರೀತಿ ಸ್ಯಾಂಪಲ್ ಅನ್ನು ರಿಸೀವ್ ಮಾಡಬೇಕು, ಎಲ್ಲಿ ಕಳಿಸ್ಬೇಕು ಅನ್ನೋದನ್ನ ಅದೆಲ್ಲ ಅವರು ಹೇಳ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಪ್ರಾಣಿ ಉತ್ಪನ್ನಗಳ ಕಾಳಜಿ, ಕೋವಿಡ್ಗಿಂತನೂ ನೀವು ಮೊದಲು ನೋಡಿದಾಗ ಚಿಕನ್ ತಿನ್ನೋದ್ರಿಂದ ಕೋವಿಡ್ ಬರ್ತದೆ ಅನ್ನುವಂತ ಒಂದು ಸುಳ್ಳು ವದಂತಿ ಹಬ್ಬಿದ್ದಕ್ಕಾಗಿ ಲಕ್ಷಾಂತರ ಜನರ ಒಂದು ಲೈವ್ಲಿಹುಡ್ ಅಫೆಕ್ಟ್ ಆಯ್ತು. ಸೊ ಕೋಳಿ ಪಾಲಕರು ಇರ್ಬೋದು, ಕೋಳಿ ಸಂಸ್ಕರಣೆದಾರರಿರ್ಬೋದು, ಕೋಳಿ ಮಾರಾಟದಲ್ಲಿ ತೊಡಗಿದಂತ ಜನರು, ಅದಕ್ಕೆ ಇಂಥ ಒಂದು ವದಂತಿಗಳಿಗೆ ಕಿವಿಗೊಡಬೇಡಿ. ಸೊ ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಕೋಳಿ ಮಾಂಸ, ಕುರಿ ಮಾಂಸ, ಹಂದಿ ಮಾಂಸ ಅಥವಾ ಇನ್ನಿತರ ಯಾವುದೇ ಮಾಂಸಗಳಿಗೂ ಮತ್ತೆ ಈ ಕೋವಿಡ್ಗಳು ಸದ್ಯಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬೈ ಚಾನ್ಸ್ ಏನಾದರೂ ಆ ರೀತಿ ಸಂಬಂಧ ಇನ್ನು ಫ್ಯೂಚರ್ ಅಲ್ಲಿ ಬಂದ್ರೆ ಸರ್ಕಾರ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಮತ್ತೆ ಪರಿಹಾರ ಎರಡನ್ನೂ ಕೊಡಲಿದೆ. ಅದಕ್ಕೆ ದಯವಿಟ್ಟು ವದಂತಿಗಳಿಗೆ ಕಿವಿಗೊಡಬಾರದು. ಇನ್ನು ಇಂಥ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ಮಾಂಸಗಳನ್ನು ಉತ್ಪನ್ನ ಮಾಡಬೇಕು, ಮಾಂಸ ಇರ್ಬೋದು, ಹಾಲಿರ್ಬೋದು ಅಥವಾ ಇನ್ನಿತರೆ ಪ್ರಾಣಿಜನ್ಯ ಆಹಾರಗಳಿರ್ಬೋದು, ಇದಕ್ಕೆ ನಮ್ಮ ದೇಶದಲ್ಲಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಅಂತಿದೆ, FSSA 2006. ಇದರ ಒಂದು ಅಧಿನಿಯಮಗಳು 2011 ಪ್ರಕಾರ, ಸೊ ಎಲ್ಲರೂ ಕೂಡ ಆಹಾರ ಸುರಕ್ಷತೆಯ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿದೆ. ಇದರಲ್ಲಿ ಎರಡು ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ಈ ಒಂದು ಪ್ರಾಣಿಜನ್ಯ ಆಹಾರದ ಉತ್ಪನ್ನಗಳನ್ನು ಮಾಡ್ತಕ್ಕಂಥವ್ರು, ಮಾರಾಟ ಮಾಡ್ತಕ್ಕಂಥವ್ರು ಅನುಸರಿಸಬೇಕಾಗಿದೆ. ಈ ಒಂದು ಆಹಾರ ಸುರಕ್ಷತೆಯ ಅಧಿನಿಯಮಗಳ ಪ್ರಕಾರ ಪ್ರಾಣಿಜನ್ಯ ಆಹಾರ, ಹಾಲು ಅಥವಾ ಮಾಂಸ ಯಾರಾದರೂ ಇರ್ಬೋದು, ಅವರು ಶುಚಿತ್ವದ ಜೊತೆಗೆ ಕೋವಿಡ್ನ ನಿರ್ದೇಶನಗಳನ್ನು ಕೂಡ ಬಳಸಬೇಕಾಗ್ತದೆ. ಏನಪ್ಪ ಈ ಕೋವಿಡ್ನ ನಿರ್ದೇಶನಗಳು ಅಂದ್ರೆ ಶುಚಿತ್ವ, ವೈಯಕ್ತಿಕ ಶುಚಿತ್ವ, ಮೇಲಿಂದ ಮೇಲೆ ಕೈ ತೊಳೆಯುವುದು, ಮಾಸ್ಕ್ನ ಬಳಕೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು, ಮಾರುಕಟ್ಟೆಗಳಲ್ಲಿ ಜನಜಂಗುಳಿಗಳನ್ನು ಮಾಡಿಕೊಡುವುದು, ಆಮೇಲೆ ಮುಖ್ಯವಾಗಿ ಇಂಥ ಒಂದು ಮಾರುಕಟ್ಟೆಗಳಲ್ಲಿ ಬರ್ತಕ್ಕಂಥ ತ್ಯಾಜ್ಯವನ್ನ ಸೂಕ್ತವಾಗಿ ವಿಲೇವಾರಿ ಮಾಡುವುದು. ಆಮೇಲೆ ಜನರು ಇಂಥ ಒಂದು ತ್ಯಾಜ್ಯಗಳ ಸಂಪರ್ಕಕ್ಕೆ ತಾವಾಗಲಿ ಅಥವಾ ತಮ್ಮ ಪ್ರಾಣಿಗಳಲ್ಲಿ ಬರದೇ ಇರುವ ಹಾಗೆ, ಯಾಕಂದ್ರೆ ಲೈವ್ ಮಾರ್ಕೆಟ್ ಕೂಡ ಇರ್ತವೆ, ಬರದೇ ಇರುವ ಹಾಗೆ ನೋಡಿಕೊಳ್ಳುವುದು. ಈ ಒಂದು ಪದ್ಧತಿಗಳನ್ನ ನಾವೇನಾದರೂ ಶುಚಿತ್ವ ಮತ್ತು COVID-19 ನಿರ್ದೇಶನಗಳನ್ನ ಬಳಸಿದ್ದೇ ಆದರೆ, ಊಹಾಪೋಹಗಳನ್ನ ಕೇಳದೇ ಆದರೆ ಈ ಒಂದು ಪ್ರಾಣಿಜನ್ಯ ಉತ್ಪನ್ನಗಳನ್ನ ಸಲೀಸಾಗಿ ಮಾರುಕಟ್ಟೆ ಮಾಡಿ ಆರ್ಥಿಕ ನಷ್ಟಗಳನ್ನ ತಡೆಗಟ್ಟಬಹುದಾಗಿದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನಿಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ನಾಗಪ್ಪನವರು? 7204-7765. ಇನ್ನೊಮ್ಮೆ 7204-7765. ಇನ್ನೂ ಒಂದ್ಸರಿ ಹೇಳ್ತೀರಾ? 7204-7765. ಒಳ್ಳೇದು ಡಾಕ್ಟರ್ ನಾಗಪ್ಪ ಅವರೇ. ಕೋವಿಡ್ ಸಂದರ್ಭದಲ್ಲಿ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ವಂದನೆಗಳು ಸರ್. ಇದುವರೆಗೆ COVID-19 ಸಂದರ್ಭದಲ್ಲಿ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಈ ಕುರಿತಂತೆ ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಎಸ್ ಕೆ ನಾಗಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.